ಹೊರಗೆ, ಅಹಮ್ಮಿನಿಂದ ಹೊರಗೆ, ನಾನು ನದಿನ ಬಿಟ್ಟು ಎಲ್ಲರೂ ಅನ್ನೋ ಒಂದು ಮನೋಭಾವ ಇರಬೇಕು ಅಂತ ಈ ಒಂದು ಪದಗೊಂದಲದ ಅರ್ಥ. ಬೆಳಕು ಅನ್ನೋದು ಜ್ಞಾನದ ಸಂಕೇತ. ಹಾಗಾಗಿ ಕತ್ತಲೆ ಇದೆ, ಕತ್ತಲು ತಮಸೋಮ ಅಂತ ಹೇಳಿ, ಅದೇ ಕತ್ತಲೆ ಅನ್ನೋದು ಅಜ್ಞಾನದ ಸಂಕೇತ. ಹೌದು ಹೌದು ಮೇಡಮ್. ಹೇಗೆ ಅನಿಸ್ತು ಮೇಡಮ್ ಇವತ್ತಿನ ಪದಗೊಂದಲ? ತುಂಬಾ ಚೆನ್ನಾಗಿದೆ ಮೇಡಮ್, ದೊಡ್ಡದು. ಸ್ವಲ್ಪ ತಲೆಗೆ ಕೆಲಸ ಕೊಟ್ರು ಇವತ್ತು. ಹೌದು, ಸ್ವಲ್ಪ ಅಕ್ಷರಗಳು ಜಾಸ್ತಿ ಇತ್ತು ಪದಗಳ ಅರ್ಥ. ಹ್ಮ್ ಮೇಡಮ್, ತುಂಬಾ ಜನ ಪ್ರಯತ್ನ ಮಾಡಿದ್ರು. ಫಸ್ಟ್ ಟೈಮ್ ಸ್ವಲ್ಪ ಕಷ್ಟ ಆಯ್ತು ಅನ್ಸುತ್ತೆ, ಹಾಗಾಗಿ ಕೆಲವರು ಅಷ್ಟು ಪ್ರಯತ್ನ ಪಡ್ಲಿಲ್ಲ. ಇರ್ಲಿ, ಸಾಕಷ್ಟು ಜನ ಹೇಳಿದಾರೆ, ಅದು ಚೆನ್ನಾಗಿತ್ತು. ಇವತ್ತಿನ ಎರಡು ಗೊಂದಲಗಳು, ಎಲ್ಲ ಪದಗುಚ್ಛಗಳು ಚೆನ್ನಾಗಿ ಇತ್ತು. ಧನ್ಯವಾದಗಳು ಮೇಡಮ್, ಅರ್ಥವತ್ತಾದ ವಾಕ್ಯಗಳು. ಓಕೆ ಮೇಡಮ್, ಧನ್ಯವಾದಗಳು. ಹೇಗೆ ಕರೆ ಮಾಡ್ತಾ ಇರಿ. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಕೆಳಗುರೆ, ಇದುವರೆಗೂ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಪದ ಸಂಪದ ಮೂಡಿ ಬಂತು. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದು ಅನಿತಾ ಎಸ್ಜಿ, ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ಶ್ರೀಕಾಂತ್ ವಿ ಮೇಲ್ಮುರಿ ಹಾಗೂ ದಿನಕರ್ ಶಾಸ್ತ್ರಿ ಮತ್ತು ಆರ್ಕೆ ಲೋಕೇಶ್. ಇದಾಗಿತ್ತು ಇಂದಿನ ಪದ ಸಂಪದ ಕಾರ್ಯಕ್ರಮ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಫಲಸಿರಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಂಗಾಂಶ ಆಲೂಗೆಡ್ಡೆ ಸಸಿಗಳಿಂದ ಗೆಡ್ಡೆಗಳ ಉತ್ಪಾದನೆಗೆ ಕೈಗೊಳ್ಳಬೇಕಾದ ಪ್ರಮುಖ ಬೇಸಾಯ ಕ್ರಮಗಳು, ಈ ಕುರಿತಂತೆ ಹಾಸನದ ತಾಂತ್ರಿಕ ಸಲಹೆಗಾರರಾದ ಸುಹಾಸ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಗಾಂಶ ಆಲೂಗಡ್ಡೆ ಸಸಿಗಳಿಂದ ಗಡ್ಡೆಗಳ ಉತ್ಪಾದನೆಗೆ ಕೈಗೊಳ್ಳಬೇಕಾದ ಪ್ರಮುಖ ಬೇಸಾಯ ಕ್ರಮಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಹಾಸನ ಜಿಲ್ಲೆಯಲ್ಲಿ ಸಾಂಪ್ರದಾಯಿಕವಾಗಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಆಲೂಗಡ್ಡೆಯನ್ನು ಬೆಳೆಯಲಾಗ್ತಾ ಇತ್ತು. ಈ ಆಲೂಗಡ್ಡೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ದ ಕಾರಣದಿಂದಾಗಿ ವರ್ಷದಿಂದ ವರ್ಷಕ್ಕೆ ಇದರ ಪ್ರದೇಶ ವಿಸ್ತರಣೆ ಅನ್ನುವಂಥದ್ದು ಬಹಳ ಕಡಿಮೆ ಆಗಿದೆ. 15-20 ವರ್ಷಗಳ ಹಿಂದೆ ಸುಮಾರು 50,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದಂತಹ ಆಲೂಗಡ್ಡೆ ಇವತ್ತು 10-12,000 ಹೆಕ್ಟೇರ್ಗೆ ಬಂದು ನಿಂತಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಇಲ್ಲಿದ್ದಂತಹ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸಾಕಷ್ಟು ಸಂಶೋಧನೆಗಳು ಆಗಿದ್ದಾವೆ. ಅನೇಕ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರದ ಸಂಸ್ಥೆಗಳು ಕೂಡ ಕೆಲಸವನ್ನು ಮಾಡಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ಹೊಸದಾಗಿ ಕಂಡುಕೊಂಡಿದ್ದು ಈ ಅಂಗಾಂಶ ಆಲೂಗಡ್ಡೆ ಅನ್ನುವಂಥದ್ದು ಅಂತ ಅಂದರೆ ಅಂಗಾಂಶ ಕೃಷಿಯ ಆಲೂಗಡ್ಡೆಯ ಸಸಿಗಳನ್ನು ತಂದು ನಾವು ಬೆಳೆಯುವ ಮೂಲಕ ಇದಕ್ಕೆ ಬರುವಂತಹ ಅನೇಕ ರೋಗ ಮತ್ತು ಕೀಟಗಳನ್ನು ತಡೆಯಬಹುದು ಅನ್ನುವಂಥದ್ದು ಮತ್ತು ಹೆಚ್ಚು ಫಸಲನ್ನು ನಾವು ಇಳುವರಿಯನ್ನು ಪಡೆಯಬಹುದು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರುವಂತಹ ಬಿತ್ತನೆ ಬೀಜ ಏನಿದೆಯೋ ಅದನ್ನು ನಾವೇ ಉತ್ಪಾದನೆಯನ್ನ ಮಾಡಿಕೊಳ್ಳುವಂತಹ ಒಂದು ಸೌಲಭ್ಯವೂ ಕೂಡ ಈ ಅಂಗಾಂಶ ಆಲೂಗಡ್ಡೆಯಲ್ಲಿ ನಮಗೆ ದೊರೆತಿದೆ. ಈ ನಿಟ್ಟಿನಲ್ಲಿ ನಮಗೆ ಅಗತ್ಯ ಇರುವಂತಹ ಬಿತ್ತನೆ ಬೀಜಗಳನ್ನು ಈ ಅಂಗಾಂಶ ಆಲೂಗಡ್ಡೆ ಸಸಿಗಳಿಂದ ಹೇಗೆ ನಾವು ಉತ್ಪಾದನೆಯನ್ನ ಮಾಡಿಕೊಳ್ಳಬೇಕು ಮತ್ತು ಇದು ಒಂದು ರೀತಿ ಹೊಸ ಬೇಸಾಯ ಪದ್ಧತಿ ಆಗಿರುವುದರಿಂದ ಹೇಗೆ ಬೇಸಾಯದ ಕ್ರಮಗಳನ್ನು ಅನುಸರಿಸಬೇಕು, ಏನನ್ನ ಮಾಡಿದರೆ ನಮ್ಮ ಬೆಳೆ ಚೆನ್ನಾಗಿ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಅನೇಕ 6-7 ವರ್ಷಗಳಿಂದ ಸಾಕಷ್ಟು ಜಿಲ್ಲೆಯಾದ್ಯಂತ ಓಡಾಡಿ ಕೆಲಸವನ್ನು ಮಾಡಿರತಕ್ಕಂತಹ ಹಾಸನದ ಗ್ರೀನ್ ಇನ್ನೋವೇಷನ್ ಸೆಂಟರ್ನ ತಾಂತ್ರಿಕ ಸಲಹೆಗಾರರಾಗಿ ಕೆಲಸವನ್ನು ಮಾಡ್ತಾ ಇರತಕ್ಕಂತಹ ಸುಹಾಸ್ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಅವರು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿ ಇದ್ದಾರೆ. ಸುಹಾಸ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ಅಂಗಾಂಶ ಆಲೂಗಡ್ಡೆಯನ್ನ ಸಾಕಷ್ಟು ಜನ ಕೃಷಿಕರು ನಮ್ಮ ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಬೆಳೆಯಲಿಕ್ಕೆ ಪ್ರಾರಂಭವನ್ನ ಮಾಡಿದ್ದಾರೆ. ಇದೊಂದು ಹೊಸ ಬೇಸಾಯ ಪದ್ಧತಿ. ಯಾಕೆ ಅಂತ ಅಂದ್ರೆ ಈ ಹಿಂದೆ ಎಲ್ಲ ಗಡ್ಡೆಯನ್ನ ಬಳಕೆ ಮಾಡಲಾಗ್ತಾ ಇತ್ತು, ಈಗ ಅದರ ಬದಲಿಗೆ ಸಸಿಗಳನ್ನ ನಾವು ಬಳಕೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಸಸಿಯನ್ನ ತರುವಂತದ್ದಾಗಿರಬಹುದು, ಅದನ್ನ ನಾಟಿ ಮಾಡ್ತಕ್ಕಂಥದ್ದಾಗಿರಬಹುದು, ಬೇಸಾಯ ಕ್ರಮಗಳಿರಬಹುದು, ಇವುಗಳ ಬಗ್ಗೆ ಇವತ್ತು ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಡಬೇಕು. ನಾಟಿಯ ಪೂರ್ವದಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ? ಎಲ್ಲರಿಗೂ ನಮಸ್ಕಾರ. ಹಾಸನ ಭಾಗದಲ್ಲಿ ನರ್ಸರಿಗಳಲ್ಲಿ ಸಸಿಗಳು ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ ಹಾಗೂ ನರ್ಸರಿಗಳಲ್ಲಿ ಸಸಿಗಳು ಸಿಗುತ್ತೆ. ಆ ನರ್ಸರಿಗಳಿಂದ ರೈತರು ಅವರಿಗೆ ಬೇಕಾದಷ್ಟು ಸಸಿಗಳನ್ನ ಅವರು ಬಂದು ಅಲ್ಲಿ ಆರ್ಡರ್ ಮಾಡಿರ್ತಾರೆ. ಮುಂಚೆನೆ ಬಂದು ಆರ್ಡರ್ ಪ್ರಕಾರ ಅದನ್ನ ತಗೊಂಡು ಹೋಗ್ತಾರೆ. ತಗೊಂಡು ಹೋಗಿ ಅವರ ಜಮೀನುಗಳಲ್ಲಿ ಅವ್ರ ಮನೆಗಳ ಹತ್ರ ಇಟ್ಕೊಳ್ತಾರೆ. ಮನೆಗಳ ಹತ್ರ ಇಟ್ಕೊಂಡಿದ್ದಾಗ ಅವಾಗೆ ಒಂದು ಕೀಟನಾಶಕದ ಒಂದು ಸಿಂಪಡಣೆ ಮಾಡೋದು ತುಂಬಾ ಒಳ್ಳೇದು. ಯಾಕಂದ್ರೆ ನಮಗೆ ಹೊಲ ಪೂರ್ತಿ ನಾವು ಸಸಿಗಳನ್ನ ಹಾಕಿ ಮತ್ತೊಂದ್ಸತಿ ನಾವು ಕೀಟನಾಶಕನ ಮತ್ತೆ ಸ್ಪ್ರೇ ಮಾಡ್ತೀವಿ ಅನ್ನೋದಾಯ್ತಂದ್ರೆ ತುಂಬಾ ಸಮಯ ಹಿಡಿಯತ್ತೆ. ಉದಾಹರಣೆಗೆ ನಾವೊಂದು 10,000 ಸಸಿಗಳು ಒಂದು 100 ಟ್ರೇಗಳು ನಾವು ತಗೊಂಡು ಹೋಗಿರ್ತೀವಿ, ಅದನ್ನ ಒಂದು ಭಾಗದಲ್ಲಿ ಮನೆ ಹತ್ರ ಇಟ್ಟು ಅದಕ್ಕೆ ಒಂದು ಕೀಟನಾಶಕದ ಸಿಂಪಡಣೆ ನಾವು ಅಲ್ಲೇ ಮಾಡಿಬಿಡೋದ್ರಿಂದ ನಮಗೆ ಏನಿಲ್ಲ ಅಂದ್ರೂ ಒಂದು 10-15 ನಿಮಿಷದಲ್ಲಿ ಆ ಒಂದು ಸ್ಪ್ರೇನ ಕೊಟ್ಟು ಮುಗಿಸ್ಬಿಡ್ಬೋದು. ಈ ಸ್ಪ್ರೇ ಏನಕ್ಕೆ ಅನುಕೂಲ ಆಗತ್ತೆ ಅಂತಂದ್ರೆ ಮುಂದೆ ಸಸಿಗಳು ಮಾರನೇ ದಿನ ನಾವು ಜಮೀನಿಗೆ ಏನ್ ಹಾಕ್ತೀವಿ ಈ ಸಸಿಗಳು ಆ ಸಸಿಗಳು ಜಮೀನಿಗೆ ಹೋದಾಗ ಕನಿಷ್ಠ ಏನಿಲ್ಲ ಅಂದ್ರೆ 4-5 ದಿನ ಈ ರಸ ಇರೋ ಕೀಟಗಳಿಂದ ಒಂದು ರಕ್ಷಣೆಯನ್ನ ಕೊಡುತ್ತೆ. ಅದಕ್ಕೋಸ್ಕರ ನಾಟಿ ಮಾಡೋದಕ್ಕಿಂತ ಮುಂಚೆ ಸಸಿಗಳನ್ನ ನಾವು ಕೀಟನಾಶಕನ ಒಂದು ಸ್ಪ್ರೇ ಮಾಡ್ಕೊಳ್ಳೋದು ಒಳ್ಳೆ ಪದ್ಧತಿ. ಇದಾದ ನಂತರದಲ್ಲಿ ರೈತರು ಏನ್ ಮಾಡ್ತಾರೆ, ಫಸ್ಟ್ ಸಾಲ್ ತೆಗಿತಾರೆ. ಸಾಲ್ ತೆಗೆದುಬಿಟ್ಟು ನೀರು ಬಿಟ್ಟು ಆಮೇಲಿಂದ ಸಸಿಗಳನ್ನ ನಾಟಿ ಮಾಡ್ತಾರೆ. ಉದಾಹರಣೆಗೆ ಹೇಳೋದಾಯ್ತು ಅಂತಂದ್ರೆ ನಮ್ಮ ಹಾಸನ ಭಾಗದಲ್ಲಿ ರೈತರು ಕೋಸು ಸಸಿ ಹಾಕೋದು ತುಂಬಾ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಸೊ ಈ ಕೋಸಿನ ಸಸಿ ಹೇಗೆ ನಾಟಿ ಮಾಡ್ತಾರೋ ಅದೇ ರೀತಿಯಲ್ಲಿನೇ ಆಲೂಗಡ್ಡೆ ಸಸಿಗಳನ್ನ ಕೂಡ ನಾಟಿ ಮಾಡೋದು ಸೂಕ್ತ ಹಾಗೂ ನಾಟಿ ಮಾಡಿ ರೈತರು ಅನುಭವವನ್ನು ನಮ್ಮ ಹತ್ರ ಹಂಚಿಕೊಂಡಿದ್ದಾರೆ. ಫಸ್ಟ್ ಸಾಲ್ ಓಪನ್ ಮಾಡ್ತಾರೆ, ಆಮೇಲಿಂದ ನೀರು ಬಿಡ್ತಾರೆ. ಕೆಲವು ರೈತರು ಏನ್ ಮಾಡ್ತಾರೆ, 2 ತರ ನಾಟಿ ಮಾಡ್ತಾರೆ. ಕೆಲವು ರೈತರು ಸಾಲು ಹೊಡೆದಾಗ ಓಪನ್ ಆದಾಗ ಗೋಡೆಗಳಿಗೆ ಹಚ್ತಾರೆ. ಇನ್ನು ಕೆಲವು ರೈತರು ಏನ್ ಮಾಡ್ತಾರೆ, ಅದನ್ನ ಕಾಲುವೆಲಿ ಹಚ್ತಾರೆ. ಕಾಲುವೆಲಿ ಹಚ್ಚಿದಾಗ ಏನಾಗುತ್ತೆ, ಕೆಲವೊಂದ್ಸತಿ ಮಳೆ ಜಾಸ್ತಿ ಆದಾಗ ನೀರು ನಿಂತು ಗಿಡ ಕೊಳೆಯೋ ಸಾಧ್ಯತೆಗಳಿರುತ್ತೆ. ಎಲ್ಲಿ ಮಳೆ ಜಾಸ್ತಿ ಆಗುತ್ತೆ, ನೀರು ನಿಲ್ಲೋ ಅಂತ ಡೌಟ್ ಇದೆಯೋ ಅಂತ ಕಡೆ ರೈತರು ದಯವಿಟ್ಟು ಗೋಡೆಗೆ ಹಚ್ಚೋದು ಸೂಕ್ತ. ಎಲ್ಲಿ ನೀರು ಮಳೆ ಬರಲ್ಲ, ನಮಗೆ ನೀರಾವರಿಯಲ್ಲಿ ನಾವು ಬೆಳಿತೀವಿ, ಮಳೆ ಸಮಸ್ಯೆ ನಮ್ಗಿಲ್ಲ ಅಂದ್ರೆ ಕಾಲುವೆಗೆ ಹಚ್ಚೋದು ಸೂಕ್ತ. ಸೊ ನಮ್ಮ ಹಾಸನ ಭಾಗದಲ್ಲಿ ಹೆಚ್ಚಿನ ರೈತರು ಅದನ್ನ ಗೋಡೆಗೆ ಹಚ್ಚುತ್ತಾರೆ. ಸೊ ಮಳೆ ಬಂದಾಗ ನೀರು ಹರಿದು ಹೋಗುತ್ತೆ. ನೆಕ್ಸ್ಟ್ ಆ ಹಚ್ಚಿರ್ತಕ್ಕಂಥ ಸಸಿಗಳು ಕನಿಷ್ಠ ಒಂದು ವಾರದಲ್ಲಿ ನಮಗೆ ಅದು ಚೆನ್ನಾಗಿ ಡೆವಲಪ್ ಆಗಿ ಬೆಳೆಯೋದಕ್ಕೆ ಆರಂಭ ಆಗತ್ತೆ. ಆಲ್ರೆಡಿ ಅದಕ್ಕೆ ಬೇರುಗಳೆಲ್ಲ ಬಂದ್ಬಿಟ್ಟಿರೋದ್ರಿಂದ ಅದು ಸಾಕಷ್ಟು ಈ ಆಲೂಗಡ್ಡೆ ಗೆಡ್ಡೆ ಬಿತ್ತನೆ ಮಾಡಿದ್ದೆ ಆಯ್ತು ಅಂದ್ರೆ ಕನಿಷ್ಠ 20 ದಿನ ಅಂತೂ ತಗೊಂಡೆ ತಗೊಳತ್ತೆ ಮೇಲೆ ಕಾಣೋದಕ್ಕೆ. ಇದು ಆಲ್ರೆಡಿ ಬೇರು ಬಂದು ಗಿಡ ಆಗಿರೋದ್ರಿಂದ ಎಲೆಗಳು ಎಲ್ಲ ಇರೋದ್ರಿಂದ ತನ್ನ ಆಹಾರ ಉತ್ಪಾದನೆ ಮೊದಲನೇ ದಿನದಿಂದನೇ ಶುರುವಾಗತ್ತೆ. ಆದ್ರೆ 7 ದಿನ 8 ದಿನ ಒಂದ್ ವಾರ ನಾವ್ ಯಾಕೆ ಹೇಳ್ತೀವಿ ಅಂತಂದ್ರೆ ಆ ಮಣ್ಣಿಗೆ ವಾತಾವರಣಕ್ಕೆ ಒಗ್ಗುಗೊಳ್ಳಿಕ್ಕೆ ಅದಕ್ಕೆ ಸಮಯ ಬೇಕಾಗತ್ತೆ. ಅದಕ್ಕೋಸ್ಕರ ಅದು ನಾಟಿ ಮಾಡಿದ ಒಂದ್ ವಾರ ಸ್ವಲ್ಪ ಚೆನ್ನಾಗಿ ನೀರ್ ಕೊಟ್ಟು ಅದನ್ನ ಸ್ವಲ್ಪ ಚೆನ್ನಾಗಿ ಮುತುವರ್ಜಿ ವಹಿಸಿ ಆ ಗಿಡಗಳನ್ನ ಸಣ್ಣ ಮಗು ತರ ಸಾಕಬೇಕಾಗತ್ತೆ ನಾವು. ಸೊ ಈ ಒಂದು ಸಮಯದಲ್ಲಿ ನಮಗೆ ನಾವು ಈಗ ಕಳೆದ 2-3 ವರ್ಷಗಳಲ್ಲಿ ನೋಡಿದ ಹಾಗೂ ಅನುಭವದ ಮಾತುಗಳು ಹೇಳೋದಾಯ್ತು ಅಂತಂದ್ರೆ, ಈ ಸಸಿಗಳು ಹಾಕಿದ ಒಂದ್ ವಾರ 10 ದಿನದಲ್ಲಿ ಬೆಳವಣಿಗೆ ಆಗೋ ಟೈಮಲ್ಲಿ ಇರುವೆ ಕಾಟ ಸ್ವಲ್ಪ ಜಾಸ್ತಿ ಆಗಿದೆ. ಜಮೀನುಗಳಲ್ಲಿ ಇರುವೆಗಳು ಅಲ್ಲಲ್ಲೇ ಗೂಡು ಮಾಡಿಕೊಂಡು ಗಿಡಗಳನ್ನ ಕಡ್ದು ಹಾಳು ಮಾಡ್ಬಿಡ್ತಾರೆ. ಸುಮಾರು ಏನಿಲ್ಲ ಅಂತಂದ್ರು ಒಂದು 10,000 ಗಿಡಗಳು ತಗೊಂಡು ಅಂತಂದ್ರೆ ಒಂದು 100-200 ಗಿಡಗಳು ಹೋಗೋದು ಸಹಜ. ಅದಕ್ಕೆ ಇರುವೆಗಳಿಗೆ ಏನಾದ್ರೂ ಅವರು ಈಗ ರೈತರು ಅದಕ್ಕೆ ಬೇಕಾಗಿರುವಂತ ಔಷಧಿಗಳನ್ನ ಅಲ್ಲಿ ಡ್ರೆಂಚ್ ಅಂತ ಕರಿತೀವಿ ಅಂದ್ರೆ ನೀರಲ್ಲಿ ಕದರು ಬಿಟ್ಟು ಹುಯ್ಯೋದ್ರಿಂದನೂ ಇರುವೆಗಳನ್ನ ಅವಾಯ್ಡ್ ಮಾಡಬಹುದು, ಹಾಗೂ ಸ್ಪ್ರೇ ಮಾಡೋದ್ರಿಂದನೂ ಅವಾಯ್ಡ್ ಮಾಡಬಹುದು. ಎರಡು ರೀತಿಯಲ್ಲಿ ಅವಾಯ್ಡ್ ಮಾಡಬಹುದು ಇರುವೆಗಳನ್ನ. ಆದ್ರೆ ಈ ಒಂದು ಇರುವೆ ಸಮಸ್ಯೆ ಇರೋ ಅಂತ ಪ್ಲಾಟ್ಗಳಲ್ಲಿ ಏನು ಗಿಡಗಳು ಹೋಗಿದೆ ನಮಗೆ 10 ದಿನದಲ್ಲಿ ನಮ್ಗೆ ಗೊತ್ತಾಗ್ಬಿಡತ್ತೆ. ಹಾಗೂ ಅಕಾಲಿಕ ಮಳೆ ಆಗ್ಬಿಟ್ಟು ಏನಾನ ಒಂದು ಸ್ವಲ್ಪ ಭಾಗದಲ್ಲಿ ನೀರ್ ನಿಂತು ಒಂದಿಷ್ಟು ಗಿಡಗಳು ಹೋಯ್ತು ಅಂತಂದ್ರು ಇಲ್ಲಿ ನಮಗೆ ಗ್ಯಾಪ್ ಫಿಲ್ಲಿಂಗ್ ಎಲ್ಲಿ ಹೋಗಿದೆಯೋ ಸಾಯಿಗುಣಿಗಳು ಅಂತ ಏನ್ ಕರೀತಾರೆ ಅಲ್ಲಿ ನಾವು ಸಸಿಗಳನ್ನ ಹಾಕೊಳ್ಳೋದಕ್ಕೆ ಅವಕಾಶ ಇದೆ. ಇದೇ ನಾವು ಗೆಡ್ಡೆನ ಬಿತ್ತನೆ ಮಾಡಿದ್ದೆ ಆಯ್ತು ಅಂತಂದ್ರೆ ಅದು ಹುಟ್ಟಿ ಬರೋದಕ್ಕೆ 20-25 ದಿನ ಆಗೋದ್ರಿಂದ ಹೋಗಿದೆಯೋ ಇಲ್ವೋ ಅಂತ ಗೊತ್ತಾಗೋದ್ರೊಳಗೆ ನಮ್ಗೆ ಲೇಟ್ ಆಗಿರುತ್ತೆ, ನಮಗೆ ಗ್ಯಾಪ್ ಫಿಲ್ಲಿಂಗ್ ಅವಕಾಶನೇ ಇರಲ್ಲ. ಆದ್ರೆ ಸಸಿಗಳಲ್ಲಿ ನಮಗೆ ಮೇಲೆ ಕಾಣ್ತಾ ಇರೋದ್ರಿಂದ ಗ್ಯಾಪ್ ಫಿಲ್ಲಿಂಗ್ ಮಾಡೋದಕ್ಕೆ ನಮಗೆ ಅವಕಾಶ ಇದೆ ಇದರಲ್ಲಿ. ತಾವ್ ಹೇಳಿದ್ರಿ ನಾಟಿ ಪೂರ್ವದಲ್ಲೇ ಒಂದು ಸ್ಪ್ರೇ ಮಾಡಬೇಕಾಗುತ್ತೆ, ಅದು ಹೆಚ್ಚು ಸೂಕ್ತ. ಯಾಕೆ ಅಂತ ಅಂದ್ರೆ ನಾವು ಹೊಲಕ್ಕೆ ತಗೊಂಡೋಗಿ ಹಾಕಿದ ಮೇಲೆ ಹೆಚ್ಚು ಸ್ಪ್ರೇ ಮಾಡಬೇಕಾಗುತ್ತೆ, ಹೆಚ್ಚು ಸಮಯ ಬೇಕಾಗುತ್ತೆ, ಮತ್ತೆ ಹೆಚ್ಚು ಔಷಧಿ ಕೂಡ ಬೇಕಾಗುತ್ತೆ. ಅದ್ರ ಬದಲು ಟ್ರೈನಲ್ಲೇ ಮಾಡಬಹುದು ಅನ್ನುವಂಥದ್ದನ್ನ ತಾವು ಹೇಳಿದ್ರಿ. ಆ ಟ್ರೈನಲ್ಲಿ ಮಾಡುವಾಗ ಯಾವೆಲ್ಲ ಔಷಧಿಗಳನ್ನ ಸ್ಪ್ರೇ ಮಾಡಬೇಕಾಗುತ್ತೆ? ಟ್ರೇಯಲ್ಲೇ ಮಾಡೋದೇ ಆಯ್ತು ಅಂತಂದ್ರೆ ಮೇನ್ ಆಗಿ ನಾವು ತುಂಬಾ ಮುಖ್ಯವಾಗಿ ನೋಡಬೇಕಾಗಿರೋದು ರಸ ಹೀರೋ ಅಂತ ಕೀಟಗಳು. ನಮಗೆ ಬೇರೆ ಕೀಟಗಳ ಸಮಸ್ಯೆ ಜಾಸ್ತಿ ಆಗಲ್ಲ, ರಸ ಹೀರೋ ಅಂತ ಕೀಟಗಳು ಜಾಸ್ತಿ ಆಯ್ತು ಅಂತಂದ್ರೆ ಈ ರಸ ಇರೋ ಕೀಟಗಳು ಒಂದು ಗಿಡದಿಂದ ಒಂದು ಗಿಡಕ್ಕೆ ಅದ್ರ ರಸ ಹೀರಿ ಮತ್ತೆ ಅದನ್ನ ಇನ್ನೊಂದು ಗಿಡಕ್ಕೆ ಬಿಡುವಂತ ಕೆಲಸಗಳನ್ನ ಮಾಡ್ತವೆ. ಅದ್ರ ಜೊತೆಗೆ ರಸ ಹೀರೋದ್ರ ಜೊತೆಗೆ ಕೆಲವೊಂದು ಗಿಡಗಳಿಂದ ವೈರಸ್ ಅನ್ನ ತಗೊಂಡ್ಬಂದು ಹರಡಿಸುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅದರಿಂದ ನಾವು ಈ ವೈರಸ್ನ ಮತ್ತೆ ಬೇರೆ ಕೀಟಗಳನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಡೈಫೆನ್ಥ್ಯೂರಾನ್ ಅನ್ನೋ ಒಂದು ಕೀಟನಾಶಕ ಏನಿದೆ ಅದನ್ನ ಈ ಭಾಗದಲ್ಲಿ ರೈತರು ಪೌಚ್ ಅಂತ ಕರೀತಾರೆ, ಅದನ್ನ ಬಳಸಬಹುದು. ಅದರ ಜೊತೆಗೆ ಅಫಿಡೋಫೈರೋಪಿನ್ ಅನ್ನೋ ಒಂದು ಗ್ರೂಪಿನ ಸೆಫಿನಾ ಅನ್ನೋ ಒಂದು ಬ್ರ್ಯಾಂಡ್ ಇದೆ, ಅದನ್ನು ಕೂಡ ಬಳಸಬಹುದು. ಹಾಗೂ ಥಯೋಮಿಥಾಕ್ಸಮ್ ಅಂತ ಒಂದು ಕೆಮಿಕಲ್ ಇದೆ, ಅದು ಸುಮಾರಷ್ಟು ಬ್ರ್ಯಾಂಡಿನ ಕಂಪನಿಗಳಲ್ಲಿ ಸಿಗುತ್ತೆ, ಅದನ್ನು ಕೂಡ ಬಳಸಬಹುದು ರೈತರು. ಸೊ ಈ 3 ಕೆಮಿಕಲ್ಸ್ ಸಾಮಾನ್ಯವಾಗಿ ಎಲ್ಲಾ ಒಂದು ಕೀಟನಾಶಕ ಹಾಗೂ ಗೊಬ್ಬರ ಅಂಗಡಿಗಳಲ್ಲಿ ಸಿಗೋದ್ರಿಂದ ಲಭ್ಯ ಇರೋದ್ರಿಂದ 3ರಲ್ಲಿ ಯಾವ್ದಾದ್ರೂ ರೈತರು ಬಳಸ್ಕೋಬಹುದು. ಬಳಸಬೇಕಾದ್ರೆ ಗಿಡಗಳು ತುಂಬಾ ಸಣ್ಣದು ಎಳೆದಾಗಿರೋದ್ರಿಂದ ಡೋಸೇಜ್ ಮೇಲೆ ತುಂಬಾ ಗಮನ ಇರಬೇಕು. ಡೋಸೇಜ್ ಇವನ್ ಅರ್ಧ ಮಾಡ್ಕೊಂಡ್ರು ಚಿಂತೆ ಇಲ್ಲ, ಡೋಸೇಜ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಎಲೆಗಳ ಮೇಲೆ ಬಿದ್ದು ಸುಡೋ ಅಂತ ಸಾಧ್ಯತೆಗಳಿರುತ್ತೆ, ಅದನ್ನ ನಾವು ಸ್ಕಾರ್ಚಿಂಗ್ ಅಂತ ಕರಿತೀವಿ. ಇಲ್ಲ ಒಂದ್ ಸ್ವಲ್ಪ ನಾವು ಜಾಸ್ತಿ ಕಲ್ಸ್ಕೊಂಡ್ಬಿಟ್ಟಿದೀವಿ, ಒಂದ್ ಸ್ವಲ್ಪ ಉಳಿದು ಬಿಡುತ್ತೆ ಒಂದ್ 2 ಲೀಟರ್ ಅಂದ್ಬಿಟ್ಟು ರೈತರು ಏನ್ ಮಾಡ್ತಾರೆ ಇನ್ನೊಂದ್ಸತಿ ಸ್ಪ್ರೇ ಮಾಡ್ಬಿಡೋಣ ಅಂತ ಹೋಗ್ತಾರೆ. ದಯವಿಟ್ಟು ಅದು ಮಾಡಬೇಡಿ, ಅದ್ ಏನ್ 2 ಲೀಟರ್ ಉಳಿಯತ್ತೆ ಅದನ್ನ ಬೇಕಾದ್ರೆ ಚೆಲ್ಬಿಡಿ, ಆದ್ರೆ ಎಷ್ಟು ಪ್ರಮಾಣದಲ್ಲಿ ಹೋಗ್ಬೇಕು ಡೋಸೇಜು ಅಷ್ಟನ್ ಮಾತ್ರ ಕೊಡಿ ಅಂತ ನಾವಿಲ್ಲಿ ಹೇಳಕ್ ಬಯಸ್ತೀನಿ. ಈಗ ನಾಟಿ ಮಾಡತಕ್ಕಂತ ಸಂದರ್ಭದಲ್ಲಿ ತಾವ್ ಹೇಳಿದ್ರಿ ಕೆಲವರು ಗೋಡೆಗೆ ನಿಲ್ಲಿಸ್ತಾರೆ, ಇನ್ ಕೆಲವರು ಕಾಲುವೆನಲ್ಲಿ ಹಾಕ್ತಾರೆ ಅನ್ನುವಂಥದ್ದನ್ನ ಹೇಳಿದ್ರಿ, ನೀವು ಶಿಫಾರಸ್ ಮಾಡ್ತಕ್ಕಂಥದ್ದು ಯಾವ ಪದ್ಧತಿಯನ್ನು? ಹಾಸನ ಭಾಗದಲ್ಲಿ ಆಯ್ತು ಅಂತಂದ್ರೆ ಗೋಡೆಗೆ ಹಾಕೋದು ಉತ್ತಮ ಸರ್. ಯಾಕಂದ್ರೆ ಮಳೆ ಜಾಸ್ತಿ ಆಗೋದ್ರಿಂದ ಮುಂಗಾರಲ್ಲಿ ಕೆಲವೊಂದು ಪ್ಲಾಟ್ಗಳಲ್ಲಿ ಏನಾಗುತ್ತೆ ಕಿದ್ದಾರದಲ್ಲಿ ನೀರ್ ನಿಲ್ಲೋ ಅಂತ ಸಮಸ್ಯೆಗಳು ಅದೆಲ್ಲ ಇರುತ್ತೆ. ಕ್ಲೀನ್ ಆಗಿ ನೀರು ಹರಿದು ಹೋಗೋ ಅಂತ ಜಾಗಗಳಲ್ಲಿ ಅದನ್ನ ಕಾಲುವೆಗೆ ಹಾಕಬಹುದು. ಆದ್ರೆ ಹಾಸನ ಭಾಗದಲ್ಲಿ ಗೋಡೆಗೆ ಅದನ್ನ ಸಸಿಗಳನ್ನ ನಾಟಿ ಮಾಡೋದು ಸೂಕ್ತ. ಇನ್ನು ಅಂತರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನಾಟಿ ಮಾಡತಕ್ಕಂಥ ಸಂದರ್ಭದಲ್ಲಿ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಇರಬೇಕು, ಮತ್ತೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಇರಬೇಕು, ಎಷ್ಟು ಆಳಕ್ಕೆ ನಾಟಿಯನ್ನ ಮಾಡಬೇಕಾಗುತ್ತೆ? ಸಾಲಿಂದ ಸಾಲಿಗೆ ಅಂತರ ಬಂದು ನಮ್ಮ ಭಾಗದಲ್ಲಿ ಈಗ ಎತ್ತಿನ ನಾವು ಬೇಸಾಯ ಹೆಚ್ಚು ಮಾಡೋದ್ರಿಂದ ಮತ್ತೆ ಎತ್ತಿನ ನೊಗ ಏನ್ ಬರುತ್ತೆ 1.5 ಅಡಿಯಿಂದ 1.75 ಅಡಿ ಬರುತ್ತೆ. ಸೊ ನಾವು ಇಲ್ಲಿ ಶಿಫಾರಸ್ ಮಾಡೋದು ಎರಡಡಿ ಎರಡಡಿ ಮೇಲೆ ಸಾಲಿಂದ ಸಾಲಿಗೆ ಅಂತರ ಕೊಡಿ ಅಂತ ನಾವು ರೈತರಿಗೆ ಹೇಳ್ತೀವಿ. ಆದ್ರೆ ಕೆಲವೊಂದು ಭಾಗಗಳಲ್ಲಿ ಕೊಡ್ಲಿಕ್ಕೆ ಆಗತ್ತೆ, ಕೆಲವೊಂದ್ ಕಡೆ ಕೊಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಸಾಲು ಅಗಲ ಮಾಡದಷ್ಟು ಮಣ್ಣು ಎರಸೋದು ಕಷ್ಟ ಆಗತ್ತೆ ಅಂತ ಅಂದ್ಬಿಟ್ಟು ರೈತರು ಒಂದೂವರೆಯಿಂದ ಒಂದು ಮುಕ್ಕಾಲಡಿ ಸಾಲನ ಮಾಡ್ಕೊಳ್ತಾರೆ. ಸೊ ಒಂದೂವರೆಯಿಂದ ಒಂದು ಮುಕ್ಕಾಲಡಿ ಏನ್ ಸಾಲ್ ಮಾಡ್ತಾರೆ ಅದು ಸೂಕ್ತ, ಅದು ಸೂಕ್ತ. ಆದ್ರೆ ಇದು ಗಿಡ ಬೆಳವಣಿಗೆ ಹಿಮಾಲಿನಿ ಅಂತಕ್ಕಂಥ ತಳಿ ಏನಿದೆ ಅದು ಹೆಚ್ಚು ಬೆಳವಣಿಗೆ ಆಗುತ್ತೆ, ಹೆಚ್ಚು ಸೊಪ್ಪು ಬೆಳೆಯುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅಂತರನ ಜಾಸ್ತಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ, ಯಾಕಂದ್ರೆ ಗಾಳಿ ಆಡೋದಕ್ಕೆ ಅದಕ್ಕೆಲ್ಲ ಅವಕಾಶ ಕೊಟ್ಟಂಗಾಗತ್ತೆ. ಈಗ ಆದ್ರೂ ಪರವಾಗಿಲ್ಲ, ಒಂದು ಮುಕ್ಕಾಲ ಅಡಿಯಲ್ಲೇ ರೈತರು ಈಗ ಹಿಮಾಲಿನಿ ತಳಿಯನ್ನ ಕಳೆದ 2 ವರ್ಷಗಳಿಂದ ಯಶಸ್ವಿಯಾಗಿ ಬೆಳೆದಿದ್ದಾರೆ. ಒಂದು ಮುಕ್ಕಾಲ ಅಡಿ ಏನಿದೆ ಆ ಒಂದು ಸಾಲಿಂದ ಸಾಲಿಗೆ ಅಂತರ, ಹಾಗೂ ಗಿಡದಿಂದ ಗಿಡಕ್ಕೆ ಅಂತರ ನಾವು ಕೊಡೋದಾಯ್ತು ಅಂತಂದ್ರೆ 20 ಸೆಂಟಿಮೀಟರ್ ಅಥವಾ 8 ಇಂಚುಗಳು ಅಂತರ ಕೊಡೋದು ಸೂಕ್ತ. ಗಿಡದಿಂದ ಗಿಡಕ್ಕೆ 8 ಇಂಚು, ಗಿಡದಿಂದ ಗಿಡಕ್ಕೆ 8 ಇಂಚು, ಸಾಲಿಂದ ಸಾಲಿಗೆ ಒಂದೂವರೆಯಿಂದ ಒಂದು ಮುಕ್ಕಾಲಡಿ ಅಂತರ ಇರಬೇಕು. ಎಷ್ಟು ಆಳಕ್ಕೆ ಸಸಿಗಳನ್ನು ನಾಟಿ ಮಾಡಬೇಕು? ಇದರಲ್ಲಿ ನಾವು ಕೋಕೋಪೀಟ್ ಏನಿರುತ್ತೆ ನಮ್ಗೆ ಟ್ರೇಗಳಲ್ಲಿ ಬಂದಿರೋದ್ರಿಂದ ಅದೇನಿಲ್ಲ ಅಂದ್ರೆ 1.5 ಇಂಚು ಆಳದಲ್ಲಿ ಆ ಕಾಯರ್ ಪಿತ್ ನಾವು ಕೋಕೋಪೀಟ್ ಪ್ಲಗ್ಸ್ ಅಂತ ಕರಿತೀವಿ ನಾವು. ಸಸಿಗಳು ಕುತ್ಕೊಂಡಿರುತ್ತೆ ಹಾಗೂ ಬೇರು ಪೂರ್ತಿ ಬಿಟ್ಟಿರುತ್ತೆ. ಆ ಕೊಕೋಪಿಟ್ ಪ್ಲಗ್ ಅನ್ನೋದೇನಿದೆ ಆ ಬೇರೆ ಬಿಟ್ಟಿರುವಂತಹ ಕಾರ್ಪಿತ್ ಏನಿದೆ ಅಷ್ಟು ಭೂಮಿಯೊಳಗೆ ಹೋಗೋ ರೀತಿಯಲ್ಲಿ ನಾಟಿ ಮಾಡಬೇಕು. ಅಷ್ಟು ಕೂಡ ಭೂಮಿಯೊಳಗಡೆ ಹೋಗಬೇಕು. ಕಾಯರ್ಪಿತ್ ಏನಿರುತ್ತ ಅದಷ್ಟು ಕೂಡ ಭೂಮಿಯೊಳಗಡೆ ಹೋಗಬೇಕು, ಭೂಮಿಯೊಳಗಡೆ ಹೋಗಬೇಕು. ಅದ್ರ ಮೇಲೆ ಮಣ್ಣನ್ನ ನಾವು ಹಾಕಬೇಕು. ಅದು ಆ ಬೇರುಗಳು ಏನು ಬೆಳವಣಿಗೆ ಆಗಿರುತ್ತೆ ಕಾಯರ್ಪಿತ್ ಒಳಗಡೆ ಅದು ಎಲ್ಲೂ ಹೊರಗಡೆಗೆ ಬರಬಾರದು, ಹೊರಗಡೆಗೆ ಎಕ್ಸ್ಪೋಸ್ ಆಗಬಾರದು. ಓಕೆ, ಆ ರೀತಿಯಲ್ಲಿ ನಾವು ನಾಟಿ ಮಾಡಬೇಕಾಗುತ್ತೆ. ನಾಟಿ ಮಾಡಿದ ನಂತರ ಆರಂಭದ ಹಂತಗಳಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು? ಸೊ ನಾಟಿ ಮಾಡಿದ ನಂತರದಲ್ಲಿ 1 ವಾರ 10 ದಿನದ ಒಳಗಡೆ ನಮಗೆ ಗಿಡ ಚೇತರಿಸ್ಕೊಳ್ಳುತ್ತೆ ಹಾಗೂ ಆ ವಾತಾವರಣ ಗೊಗ್ಗೊಳ್ಳುತ್ತೆ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಸಾರಜನಕ, ರಂಜಕ ಹಾಗೂ ಪೊಟ್ಯಾಷ್, ಈ 3 ಪೋಷಕಾಂಶಗಳನ್ನ ನಾವು ಗುಣಿಗುಣಿಗೆ ಗಿಡಗಿಡಕ್ಕೆ ಕೊಡೋದ್ರ ಮುಖಾಂತರ ನಾವು ಮೊದಲ ಪೋಷಕಾಂಶಗಳನ್ನ ಶುರು ಮಾಡಬೇಕಾಗತ್ತೆ. ಈ ಒಂದು ಪೋಷಕಾಂಶಗಳನ್ನ ಕೊಡಬೇಕಾದ್ರೆ ಇದರಲ್ಲಿ ನಮಗೆ ರಂಜಕಕ್ಕೆ ಬಂದಾಗ DAP ಏನಿದೆ ಎಲ್ಲಾ ಕಡೆ ಸಿಗುವಂತದ್ದು DAP ಅಥವಾ 10:26. ಸೊ ನಾವು ಎಕರೆಗೆ ಹೇಳೋದಾಯ್ತು ಅಂದ್ರೆ ಕನಿಷ್ಠ 1.5 ರಿಂದ 2 ಚೀಲ DAP ಬೇಕಾಗತ್ತೆ. DAP ಸಿಗಲಿಲ್ಲ ಅಂತಂದಾಗ 10:26 ಹೋಗೋದೇ ಆಯ್ತು ಅಂತಂದ್ರೆ 3 ಚೀಲನ ಶಿಫಾರಸ್ ಮಾಡ್ತೀವಿ. ಎರಡನೇದ ಗೊಬ್ಬರ ಆಗಿ ಪೊಟ್ಯಾಶು. ಪೊಟ್ಯಾಶ್ ಯಥೇಚ್ಛವಾಗಿ ಸಿಗೋದು ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಲ್ಲಿ ಆಗಿರೋದ್ರಿಂದ ಪೊಟ್ಯಾಶ್ ಎಕರೆಗೆ 2 ಚೀಲದಿಂದ 3 ಚೀಲನ ಶಿಫಾರಸ್ ಮಾಡ್ತೀವಿ. ಸೊ ಅದೇ ರೀತಿ ಯೂರಿಯಾ ನಮಗೆ ಗಿಡದ ಬೆಳವಣಿಗೆ ನೋಡ್ಕೊಂಡು 20 ದಿನಕ್ಕೆ 1 ಚೀಲ, 40 ದಿನಕ್ಕೆ 1 ಚೀಲ, 50 ದಿನ 55 ದಿನಕ್ಕೆ ಗಿಡದ ಬೆಳವಣಿಗೆ ನೋಡಿಕೊಂಡು ಹಸಿರನ್ನ ನೋಡಿಕೊಂಡು 1/2 ಇಂದ 1 ಚೀಲನ ನಾವು ಶಿಫಾರಸು ಮಾಡ್ತೀವಿ. ಈಗ ಮೊದಲನೇ ಹಂತದಲ್ಲಿ ನಾವು ಗೊಬ್ಬರ ಕೊಡೋದೇ ಆಯ್ತು ಅಂದ್ರೆ DAP ಅಥವಾ 10:26, ಅದರ ಜೊತೆಗೆ ಸ್ವಲ್ಪ ಪೊಟ್ಯಾಶು, ಸ್ವಲ್ಪ ಯೂರಿಯಾನ, ಮೂರನ್ನು ಮಿಕ್ಸ್ ಮಾಡಿಕೊಂಡು ಗುಣಿಗುಣಿಗೆ ನಾವು ಕೊಟ್ಕೊಂಡು ಹೋಗ್ಬೇಕು. ಅದರ ಜೊತೆಗೆ ಮಣ್ಣು ಏರ್ಸತಕ್ಕಂತ ಸಮಯ ಏನಿದೆ ಹಾಗೂ ಗೊಬ್ಬರ ಕೊಡತಕ್ಕಂತ ಸಮಯ ಎರಡೂ ಒಟ್ಟಿಗೆ ಮಾಡ್ಕೊಂಡ್ರೆ ಒಳ್ಳೇದು. ಈಗ ನಾವು ಫಸ್ಟ್ ಗೊಬ್ಬರ ಕೊಟ್ಬಿಟ್ಟು ಸಸಿಗಳಿಗೆ, ನಂತರದಲ್ಲಿ ಮಣ್ಣು ಏರ್ಸ್ಬಿಡ್ತು ಅಂದ್ರೆ ಮಿಕ್ಸ್ ಆಗತ್ತೆ, ಆಮೇಲಿಂದ ಏನು ನಾವು ನೀರ್ ಕೊಡ್ತೀವಿ ಕ್ಲೀನ್ ಆಗಿ ಕರ್ಕೊಂಡು ಅದು ಬೇರುಗಳು ಆಲ್ರೆಡಿ ಬಂದಿರೋದ್ರಿಂದ ಬೇರುಗಳು ತಗೊಳ್ಳೋದಕ್ಕೆ ಅನುಕೂಲ ಆಗತ್ತೆ. ಸಾಂಪ್ರದಾಯಿಕವಾಗಿ ಅದೇ ಕ್ರಮವನ್ನು ನಮ್ಮ ಹಾಸನದ ಭಾಗದ ರೈತರು ಅನುಸರಣೆ ಮಾಡ್ತಾ ಇರತಕ್ಕಂಥದ್ದು, ಇಲ್ಲಿಯೂ ಕೂಡ ಅದೇ ತರದನ್ನ ಮಾಡಬಹುದು. ಇನ್ನು ಅಂತರ ಬೇಸಾಯಕ್ಕೆ ಬಂದ್ರೆ ನಾಟಿ ಮಾಡಿದ ನಂತರ ಎಷ್ಟು ದಿವಸಗಳ ನಂತರ ಅಂತರ ಬೇಸಾಯವನ್ನು ಮಾಡಬೇಕು, ಯಾವ್ಯಾವಾಗ ಮಾಡಬೇಕಾಗುತ್ತೆ? ಅಂತರ ಬೇಸಾಯಕ್ಕೆ ಬರೋದಾಯ್ತು ಅಂತಂದ್ರೆ ಈಗ ನಮಗೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಆಲೂಗಡ್ಡೆಯಲ್ಲಿ ನಾವು 20-25 ದಿನಕ್ಕೆ ನಮಗೆ ಗಿಡ ಮೇಲ್ ಕಾಣುತ್ತೆ. ರೈತರು ಏನ್ ಮಾಡ್ತಾರೆ 30 ದಿನದಿಂದ ಒಂದು ರೌಂಡ್ ಒಂದು ಸಾರಿ ಮಣ್ಣು ಎರಸೋದಾಯ್ತು ಅಂದ್ರೆ 30ನೇ ದಿನಕ್ಕೆ ಒಂದ್ ಸತಿ ಮಾಡ್ತಾರೆ. ಹಾಗೂ 2ನೇ ಗೊಬ್ಬರ ಕೊಡೋದು 45ನೇ ದಿನಕ್ಕಾಗಿರೋದ್ರಿಂದ 2ನೇ ಗೊಬ್ಬರನ ಕೊಡೋದ್ರ ಜೊತೆಗೆ ಮಣ್ಣು ಎರಸೋ ಕಾರ್ಯಕ್ರಮನು 45 ದಿನಕ್ಕೆ ಇಟ್ಕೊಳ್ತಾರೆ. ಒಟ್ಟಾರೆ ಸಾಂಪ್ರದಾಯಿಕ ಆಲೂಗಡ್ಡೆ ಬೇಸಾಯ ಪದ್ಧತಿಯಲ್ಲಿ 2 ಸತಿ ಮಣ್ಣು ಎರಸ್ತಾರೆ. ಈ ಸಸಿ ಹಾಕತಕ್ಕಂತ ಬೀಜೋತ್ಪಾದನೆ ಮಾಡತಕ್ಕಂತ ಪದ್ಧತಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಹಿಮಾಲಿನಿ ಅನ್ನೋ ತಳಿನ ನಾವು ನಾಟಿ ಮಾಡಿರೋದ್ರಿಂದ ಹಿಮಾಲಿನಿ ತಳಿ ತುಂಬಾ ಗೆಡ್ಡೆಗಳನ್ನ ಬಿಡುತ್ತೆ ಹಾಗೂ ಮೇಲೆ ಮೇಲೆ ಗೆಡ್ಡೆಗಳನ್ನ ಬಿಡುತ್ತೆ. ಅದರಿಂದ ಮಣ್ಣನ್ನ ಸಾಕಷ್ಟು ಸಾರಿ ನಾವು ಮಣ್ಣನ್ನ ಏರಿಸಬೇಕಾಗತ್ತೆ. ಸೊ ಎತ್ತಲ್ಲಿ ಮಣ್ಣು ಏರಿಸೋದಾಯ್ತು ಅಂತಂದ್ರೆ ಕನಿಷ್ಠ ನಮಗೆ 60 ದಿನದ ಒಳಗೆ 3 ಸತಿ ನಾವು ಮಣ್ಣು ಏರಿಸಬೇಕಾಗತ್ತೆ. 3 ಸತಿ ನಾವು ಮಣ್ಣು ಕೊಡಬೇಕಾಗತ್ತೆ. ಎಷ್ಟು ದೊಡ್ಡದಾಗತ್ತೆ ಅಷ್ಟು ದೊಡ್ಡ ದಿಂಡು ಮಾಡಬೇಕಾಗತ್ತೆ. ಸೊ ಅದಾದ ನಂತರದಲ್ಲಿ ಗೆಡ್ಡೆಗಳು ಹಸಿರು ಆಗಬಾರದು ಅನ್ನೋದಾಯ್ತು ಅಂದ್ರೆ ನಮಗೆ ಇವನ್ ಕೈಯಲ್ಲಿ ಮಣ್ಣು ಕೊಡೋದ್ರಿಂದನೂ ನಾವು ಈ ಪ್ರದೇಶ ತುಂಬಾ ಸಣ್ಣ ಇದೆ, ನಾನೊಂದು 5,000 ಸಸಿ ಮಾತ್ರ ಹಾಕೊಂಡಿದ್ದೀನಿ, 10,000 ಸಸಿ ಮಾತ್ರ ಹಾಕೊಂಡಿದ್ದೀನಿ, ಎತ್ತಿ ಬೇಸಾಯಕ್ಕಿಂತ ಕೈಯಲ್ಲೇ ಮಾಡೋದು ಉತ್ತಮ ಅಂತ ಅನ್ಸಿದ್ರೆ ಕೈಯಲ್ಲಿ ಮಣ್ಣು ಕೊಡೋದು ತುಂಬಾ ಸೂಕ್ತ. ಇಲ್ಲ ಎತ್ತಿನ ಬೇಸಾಯದಲ್ಲಿ ಆಯ್ತು ಅಂದ್ರೆ ಕನಿಷ್ಠ ಮೂರು ಸತಿ ಅಂತರ ಬೇಸಾಯ ಮಾಡಬೇಕು, ಮೂರು ಸತಿ ಮಣ್ಣು ಕೊಡಬೇಕಾಗತ್ತೆ ಹಸಿರಾಕೋದನ್ನ ತಪ್ಪಿಸೋದಕ್ಕೆ. ಹಾಗೂ ಇದರಲ್ಲಿ ಬಂದಿರತಕ್ಕಂತ ಬಿತ್ತನೆ ಏನಿದೆ, ಏನ್ ಗೆಡ್ಡೆಗಳೇನಿದೆ, ಇದೆಲ್ಲ ಬಿತ್ತನೆ ಬೀಜ ಆಗಿರೋದ್ರಿಂದ ನಾವು ಎಷ್ಟು ಮಣ್ಣು ಕೊಡ್ತೀವೋ ಅಷ್ಟು ನಮಗೆ ಹಸಿರನ್ನ ಅವಾಯ್ಡ್ ಮಾಡಬಹುದು, ತಡಿಬಹುದು. ಇದರ ಜೊತೆಗೆ ಕಳೆ ನಿಯಂತ್ರಣ ಮಾಡೋದು ಒಂದು ತುಂಬಾ ಮುಖ್ಯವಾದ ಕೆಲಸ. ಕಳೆ ಬಂದೇ ಬರುತ್ತೆ, ಅದರಿಂದ ನಾವು ಸಸಿನ ನಾಟಿ ಮಾಡಿದ ಸಮಯದಲ್ಲೇನೆ ಈ ಆಲೂಗಡ್ಡೆ ಬೆಳೆಗೆ ಬೇಕಾಗಿರುವಂತ ಕೆಲವೊಂದು ಕಳೆನಾಶಕಗಳಿದೆ, ಆದ್ರೆ ಆ ಕಳೆನಾಶಕಗಳು ಆಲೂಗಡ್ಡೆ ಬೆಳೆಗೆ ಹಾನಿ ಮಾಡಲ್ಲ, ಇತರೆ ಕಳೆಗಳನ್ನ ನಾಶ ಮಾಡುತ್ತೆ. ಅದರಲ್ಲಿ ಒಂದು ಮೆಟ್ರಿಬಿಸಿನ್ ಅಂತಕ್ಕಂತ ಒಂದು ಕೆಮಿಕಲ್ ಅದು. ಆ ಮೆಟ್ರಿಬಿಸಿನ್ ಕೆಮಿಕಲ್ನ ಎಕರೆಗೆ 250 ಗ್ರಾಮ್ ಸ್ಪ್ರೇ ಮಾಡೋದ್ರಿಂದ ಅದು ಕಳೆನ ಕೂಡ ನಾವು ನಿಯಂತ್ರಣ ಮಾಡಬಹುದು. ಸ್ಪ್ರೇ ಮಾಡೋ ಟೈಮಲ್ಲಿ ಸ್ವಲ್ಪ ಆಲೂಗಡ್ಡೆ ಬೆಳೆ ಮೇಲೆ ಬಿದ್ರೂ ಏನು ಹಾನಿ ಆಗಲ್ಲ. ಸೊ ಈ ಒಂದು ಮೆಟ್ರಿಬಿಸಿನ್ ನ ಕಳೆನಾಶಕನ ಸ್ಪ್ರೇ ಮಾಡೋದ್ರಿಂದ ಕಳೆನ ಸಾಕಷ್ಟು ನಿಯಂತ್ರಣ ಮಾಡಬೇಕಾಗಿದೆ. ಇದ್ರ ಮೇಲೂ ಕಳೆ ಬೆಳೆದಿದ್ದೇ ಆಯ್ತು ಅಂತಂದ್ರೆ ಅಂತರ ಬೇಸಾಯ ಮಾಡತಕ್ಕಂತ ಸಮಯದಲ್ಲಿ ಕೂಡ ಕಳೆನ ಕಂಟ್ರೋಲ್ ಮಾಡಬಹುದು, ಇಲ್ಲ ಆಳನ್ನ ಕೈಯಲ್ಲಿ ಕಳೆ ತೆಗೆಯೋದ್ರ ಮುಖಾಂತರ ಕೂಡ ನಿಯಂತ್ರಣ ಮಾಡಬಹುದು. ಹೀಗೆ ಕಳೆಯ ನಿಯಂತ್ರಣಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನ ಈ ಒಂದು ಬೇಸಾಯ ಕ್ರಮಗಳಲ್ಲಿ ನೀಡಬೇಕಾಗುತ್ತೆ ಅನ್ನುವಂಥದ್ದು. ತಾವು ಈಗಾಗಲೇ ಹೇಳಿದಾಗೆ 60 ದಿವಸದ ಅಂತರದಲ್ಲಿ ನಾವು 3 ಸಾರಿ ಮಣ್ಣನ್ನು ಏರಿಸಬೇಕು. ಯಾಕೆ ಅಂತ ಅಂದರೆ ಇಲ್ಲಿ ಹಿಮಾಲಯನ ತಳಿಯನ್ನು ಬೆಳೆಯೋದ್ರಿಂದ ಅದು ಹೆಚ್ಚು ಗಡ್ಡೆಗಳನ್ನು ಬಿಡುತ್ತೆ ಮತ್ತು ಮೇಲ್ಮೇಲೆ ಗಡ್ಡೆಗಳನ್ನು ಬಿಡುತ್ತೆ. ಹಾಗಾಗಿ ಒಂದು 20 ದಿವಸಕ್ಕೆ ಒಂದು ಸಾರಿ, ಹಾಗೆ 60 ದಿವಸದಲ್ಲಿ 3 ಸಾರಿ ನಾವು ಮಣ್ಣನ್ನು ಏರಿಸ್ಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡಬೇಕು? ನೀರಿನ ನಿರ್ವಹಣೆ, ಈಗ ಹಿಮಾಲಯನಿ ತಳಿ ಯಥೇಚ್ಛವಾಗಿ ಗೆಡ್ಡೆಗಳನ್ನ ಬಿಡೋದ್ರಿಂದ ನೀರು ಸಾಕಷ್ಟು ಬೇಕಾಗುತ್ತೆ. ಹಾಗೂ ನಾವು ಈ ಭಾಗ ಹಾಸನ ಭಾಗದಲ್ಲಿ ಮುಂಗಾರಲ್ಲಿ ನಾವು ಆಲೂಗಡ್ಡೆನ ಬೆಳೀತಾ ಇರೋದು, ಅದರಲ್ಲೂ ಸಸಿಗಳನ್ನ ಹಾಕಿ ಬೆಳೀತಾ ಇರೋದ್ರಿಂದ ನೀರಿಗೆ ಕೊರತೆ ಇರಲ್ಲ. ಸೊ ಆದ್ರೂ ಕೂಡ ರೈತರು ಮಳೆ ಬರುತ್ತೆ ಇನ್ನೊಂದು 2-3 ದಿನ ವೇಟ್ ಮಾಡ್ತೀವಿ, ನೀರು ಕಟ್ಟೋದು ಬೇಡ ಅನ್ನೋ ಒಂದು ಕೆಲವು ರೈತರ ಯೋಚನೆ ಇರುತ್ತೆ. ಮಳೆ ಬಂದ್ಬಿಡುತ್ತೆ ಇನ್ನೊಂದು 2-3 ದಿನದಲ್ಲಿ, ಯಾಕೆ ಮತ್ತೆ ಪೈಪ್ ಜೋಡಿಸಿ ನೀರು ಕಟ್ಟಬೇಕು ಅಂತ. ದಯವಿಟ್ಟು ಆ ತರ ಮಾಡದಿರಾ, ಆ ಗಿಡಕ್ಕೆ ಬೇಕಾಗಿರುವಾಗ ಅವಶ್ಯಕತೆ ಇರುವಾಗ ನೀರನ್ನ ಕೊಡೋದು ತುಂಬಾ ಒಳ್ಳೇದು. ನಾವು ನೀರು ನಿರ್ವಹಣೆ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಪೋಷಕಾಂಶಗಳನ್ನ ಗಿಡಗಳು ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ, ಅಷ್ಟೇ ಸರಾಗವಾಗಿ ನಮಗೆ ಎಲೆಗಳ ಮತ್ತೆ ಗಿಡಗಳ ಮೇಲ್ಭಾಗ ಏನಿದೆ ಬೆಳವಣಿಗೆ ಆಗುತ್ತೆ. ಗಿಡಗಳ ಮೇಲ್ಭಾಗ ಬೆಳವಣಿಗೆ ಆಗ್ತಿದೆ ಅಂತಂದ್ರೆ ಗೆಡ್ಡೆ ಉತ್ಪಾದನೆ ಕೂಡ ಅಷ್ಟೇ ಚೆನ್ನಾಗಿ ಆಗ್ತಾ ಇರುತ್ತೆ. ಸಸಿ ನಾಟಿ ಮಾಡಿದ 40-45 ದಿನದವರೆಗೂ ನಮ್ಮ ಹಾಸನ ಭಾಗದ ರೈತರು ಸ್ಪ್ರಿಂಕ್ಲರ್ ನ ಬಳಸ್ತಾರೆ. ಸ್ಪ್ರಿಂಕ್ಲರ್ ನ ಬಳಸೋದು ಒಳ್ಳೇದು. ಸ್ಪ್ರಿಂಕ್ಲರ್ ನ ಬಳಸಬೇಕಾದ್ರೆ ಒಂದೇ ಒಂದು ಮುಂಜಾಗ್ರತೆ ಕ್ರಮವಾಗಿ ಒಂದು ಅಂಶನ ಗಮನದಲ್ಲಿಟ್ಕೋಬೇಕು. ನಮ್ಮಲ್ಲಿ ಮಳೆ ಕೂಡ ಸೋನೆ ಮಳೆ ಕೂಡ ಆಗ್ತಾ ಇರುತ್ತೆ, ಹಾಗೂ ಕರೆಂಟ್ ಕೂಡ ನಮಗೆ ದಿನದಲ್ಲಿ 4-5 ತಾಸು ಇಲ್ಲ ಬೆಳಗ್ಗೆ ಇರುತ್ತೆ ಇಲ್ಲ ಸಂಜೆ ಇರುತ್ತೆ ಕರೆಂಟು. ಸೊ ಮಳೆನ ನೋಡಿಕೊಂಡು ಕರೆಂಟ್ ನ ನೋಡಿಕೊಂಡು ನಾವು ಸ್ಪ್ರಿಂಕ್ಲರ್ ನ ಜೋಡಿಸಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಆಲ್ರೆಡಿ ನಾವು ಸೋನೆ ಮಳೆ ಆಗ್ತಾ ಇರ್ಬೇಕಾದ್ರೆ ಮತ್ತೆ ನಾವು ಸ್ಪ್ರಿಂಕ್ಲರ್ ನ ಕೊಟ್ಟಾಗ ಎಲೆಯ ಮೇಲ್ಭಾಗದಲ್ಲಿ ನೀರು ತೇವಾಂಶ ಆಗಿರ್ಬೋದು ನೀರು 4 ತಾಸುಗಳ ಕಾಲ ಇತ್ತು ಅಂತಂದ್ರೆ ಅಲ್ಲಿ ಅಂಗಮಾರಿ ರೋಗ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಆಲ್ರೆಡಿ ಮಳೆ ಇರೋದ್ರಿಂದ ನಾವೇ ಅಂಗಮಾರಿ ರೋಗ ಬರಲಿಕ್ಕೆ ಒಂದು ಸೂಕ್ತವಾದ ವಾತಾವರಣ ಸೃಷ್ಟಿ ಮಾಡಿಕೊಡೋದು ಬೇಡ. ಸೊ ಒಂದು ಈ ಟೈಮಿಂಗ್ಸ್ ನೋಡಿಕೊಂಡು ಹಾಗೂ ಮಳೆಯನ್ನ ನೋಡಿಕೊಂಡು ರೈತರು ಸ್ಪ್ರಿಂಕ್ಲರ್ ನ ಬಳಸೋದು ಸೂಕ್ತ. ಬಳಸಬೇಕಾದ್ರೆ ಈ ಒಂದು ಅಂಶನ ಅವರು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. 40-45 ದಿನ ಆದ್ಮೇಲೆ ಗಿಡ ಕೂಡ್ಕೊಂಡ್ಮೇಲೆ ಸ್ಪ್ರಿಂಕ್ಲರ್ ನ ಬಳಸಲಿಕ್ಕೆ ಕಷ್ಟ ಆಗತ್ತೆ. ಅಂತ ಸಮಯದಲ್ಲಿ ನಮ್ಮ ರೈತರು ಈಗ ಹಾಯಿ ನೀರು ಪದ್ಧತಿಯನ್ನ ಸಾಕಷ್ಟು ವರ್ಷಗಳಿಂದ ಅದನ್ನ ಅಳವಡಿಸಿಕೊಂಡಿದ್ದಾರೆ, ಅದನ್ನೇ ನಡೆಸ್ತಾ ಇದ್ದಾರೆ. ಹಾಯಿ ನೀರು ಪದ್ಧತಿಯನ್ನು ಮಾಡೋದು ಕೂಡ ಒಳ್ಳೇದು. ತುಂಬಾ ಮುಖ್ಯವಾಗಿ ಅಂಶ ಏನು ಅಂತಂದ್ರೆ ನೀರು ಕಡಿಮೆ ಆಗಬಾರದು. ಈ ಹಿಮಾಲಯನ ಬೆಳೆಗೆ ನೀರು ಜಾಸ್ತಿ ಬೇಕಾಗಿರೋದ್ರಿಂದ ಕೊಟ್ಟಷ್ಟು ಇಳುವರಿ ಹೆಚ್ಚಾಗೋದ್ರಿಂದ ನೀರಿನ ಪೂರೈಕೆಯನ್ನ ಸಂಪೂರ್ಣವಾಗಿ ಮಾಡ್ಕೋಬೇಕು ಈ ಬೆಳೆಗೆ. ಗೊಬ್ಬರವನ್ನ ಎಷ್ಟು ಹಂತಗಳಲ್ಲಿ ನೀಡಬೇಕಾಗುತ್ತೆ? ನಾವು ನಾಟಿ ಮಾಡಿದ 1 ವಾರ 10 ದಿನದಲ್ಲಿ ನಾವು ಒಂದು ಗೊಬ್ಬರ ಮಾಡ್ತೀವಿ. ಹಾಗೂ ಈ ಗೊಬ್ಬರಗಳನ್ನ ಕೊಡೋದನ್ನ ನಾವು 3 ಸತಿ ನಾವು ಮಣ್ಣೇರಿಸೋ ಅಂತ ಒಂದು ಕಾರ್ಯಕ್ರಮನ 3 ಸತಿ ಮಣ್ಣು ಏರಿಸಬೇಕಾಗತ್ತೆ ಅವಶ್ಯಕತೆ ಇದೆ ಅಂತ ಹೇಳಿದ್ವಿ. ಪ್ರತಿಯೊಂದು ಸತಿನು ನಾವು ಮಣ್ಣು ಏರಿಸೋ ಅಂತ ಸಮಯದಲ್ಲಿ ಸಾರಜನಕ ರಂಜಕ ಪೊಟ್ಯಾಶ್ ಈ 3 ಗೊಬ್ಬರಗಳನ್ನ ಸೇರಿಸಿ ಕೊಡೋದ್ರಿಂದ ನಮಗೆ ಒಳ್ಳೆ ಉತ್ತಮವಾದ ಬೆಳೆ ಬರುತ್ತೆ. ಇದರ ಜೊತೆಗೆ ನಾವು ಈಗ ಸಾರಜನಕ ರಂಜಕ ಪೊಟ್ಯಾಶ್ ಅನ್ನೋ ಏನಿದೆ ಪ್ರಾಥಮಿಕ ಪೋಷಕಾಂಶಗಳಿದ್ದು ಇದಲ್ದಿರ ಹಾಗೂ ಬೇಕಾದಷ್ಟು ಸುಮಾರು ಪೋಷಕಾಂಶಗಳಿದೆ. ದ್ವಿತೀಯ ಹಂತದ ಪೋಷಕಾಂಶಗಳು ಬಂದು ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತೆ ಸಲ್ಫರ್. ಈ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಅನ್ನೋದನ್ನ ಶುಂಠಿಗೆ ಸಾಕಷ್ಟು ಬಳಸ್ತಾರೆ ರೈತರು. ಸೆಟ್ರೈಟ್ ಅನ್ನೋ ಒಂದು ಬ್ರ್ಯಾಂಡ್ ಇದೆ, ತುಂಬಾ ಜನ ರೈತರಿಗೆ ಗೊತ್ತಿದೆ ಈ ಸೆಟ್ರೈಟ್ ಬಗ್ಗೆ. ಇದರಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ 3 ಇರುತ್ತೆ. ಇದನ್ನು ಕೂಡ ನಾವು 2ನೇ ಸತಿ ಮಣ್ಣೆರಿಸುವಾಗ ಕ್ಯಾಲ್ಸಿಯಂ, ಮೆಗ್ನೀಷಿಯಂ,